ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪ ದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0800-2521-5253. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿ ಅನುಭವವನ್ನು ಕುರಿತು ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು ಕೆರೆಮೇಗಳ ದೊಡ್ಡಿಯ ಕೃಷಿಕ ವರದರಾಜು ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆಮೇಗಳ ದೊಡ್ಡಿಯಲ್ಲಿ ಯಶಸ್ವಿಯಾಗಿ ತೋಟಗಾರಿಕೆ ಬೆಳೆಗಳ ಕೃಷಿಯನ್ನು ನಡೆಸುತ್ತಿರುವಂತಹ 68ರ ಹರಿಯದ ವರದರಾಜು ಅವರು. ವರದರಾಜು ಅವರು SSLC ವಿದ್ಯಾಭ್ಯಾಸ ಮಾಡಿದ್ರು. ಕೃಷಿ ಹಿನ್ನೆಲೆಯ ಕುಟುಂಬದಲ್ಲಿ ಇವರು ಬಂದವರು. ಆ ನಂತರದಲ್ಲಿ ತಂದೆಯೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಹೋದರು. ಈಗ ಇವರ ಒಂದು ಕೃಷಿ ಭೂಮಿಯಲ್ಲಿ ಸುಮಾರು 15 ಎಕರೆ ಪ್ರದೇಶಗಳಲ್ಲಿ 400 ತೆಂಗಿನ ಮರಗಳು, ಸುಮಾರು 5,000 ಅಡಿಕೆ ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾಳು ಮೆಣಸನ್ನ ಸಿಲ್ವರ್ ಓಕ್ ಮರದಲ್ಲಿ ಹಬ್ಬಿಸುವಂತಹ ಪ್ರಯತ್ನ, ಸುಮಾರು 1,000 ಮೆಣಸಿನ ಬಳ್ಳಿಗಳು ಇಲ್ಲಿವೆ. ಗೋಡಂಬಿ ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಭಾಷ್ ಪಾಳೇಕರ್ ಅವರ ಪ್ರಭಾವದಲ್ಲಿ ಇವರಿಗೆ ಕೃಷಿಯ ಹೊಸ ರೀತಿಯ ಒಂದು ತಾಂತ್ರಿಕತೆಗಳ ಮನವರಿಕೆ ಆಯಿತು. ನೈಸರ್ಗಿಕ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡು ಬಹಳ ಒಂದು ರೀತಿ ಅವ್ರನ್ನ ನೋಡ್ತಾ ಇದ್ರೆ ಖುಷಿಯಾಗುತ್ತೆ. ಅದೊಂಥರ ಸಮೃದ್ಧವಾದ ಜೀವನ ನಡೆಸ್ತಿರುವಂತಹ ವರದರಾಜು ಅವರನ್ನ ನಾವೀಗ ಮಾತಾಡ್ಸೋಣ. ವರದರಾಜು ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿ ಹಿನ್ನೆಲೆಯ ಕುಟುಂಬ, ತುಂಬಾ ತಿಳುವಳಿಕೆ ಉಳ್ಳಂತವ್ರು, ಯಾಕೆ SSLC ವರೆಗೆ ಓದಿ ಆಮೇಲೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ರಿ? ನಾನು SSLC ಓದ್ಬೇಕಾದ್ರೆ ನನ್ನ ತಂದೆ ಕಾಲವಾದ್ರು, ಅವರು ನಡೆಸ್ಕೊಳ್ತಿದ್ದಂತ ವ್ಯವಸಾಯನ ಮುಂದುವರೆಸೋಕೆ ನಾನು ವ್ಯವಸಾಯದ ಕಡೆ ಬಂದೆ. ಅದರಿಂದ ನನ್ನ ಎಜುಕೇಷನ್ನು ಅಲ್ಲಿಗೆ ನಿಂತೋಯ್ತು. ಒಬ್ಬನೇ ಮಗ ನೀವು? ಒಬ್ಬರೇ ಮಗ. ಹಾಗಾಗಿ ಅನಿವಾರ್ಯವಾಗಿ ಕೃಷಿ ಕಡೆ ಬಂದ್ರಿ? ಬಂದೆ. ಆಗ ಎಷ್ಟು ವಯಸ್ಸು ಆಗ ನಿಮಗೆ? 22. 22 ವಯಸ್ಸು, ಒಬ್ಬಂಟಿಯಾಗಿ ನಿಂತ್ರಿ? ನಿಂತು. 3 ಎಕರೆ ಕೃಷಿ ಭೂಮಿ ಇತ್ತು. ಹೌದು. ಏನೆಲ್ಲ ಇತ್ತು ಬೆಳೆ ಆಗ? ಭತ್ತ, ರಾಗಿ, ಕಬ್ಬು. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬೇ ಪ್ರಧಾನ. ಊಟಕ್ಕಾಗುವಷ್ಟು ರಾಗಿ ಮತ್ತು ಭತ್ತ ಮಾತ್ರ ಬೆಳೀತಿದ್ವಿ. ಮಾಮೂಲಿ ಇನ್ನು 2.5 ಎಕರೆ ಅಷ್ಟು ಕಬ್ಬು ಬೆಳೀತಿದ್ವಿ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಅದನ್ನು ಸರಬರಾಜು ಮಾಡ್ತಾಯಿದ್ವಿ. ವ್ಯವಸಾಯದಲ್ಲಿ ಅಂತ ನಮಗೆ ಪ್ರಗತಿ ಕಾಣದೇ ಇರೋದ್ರಿಂದ ನಾನು ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಇಷ್ಟಪಟ್ಟು ತೋಟಗಾರಿಕೆ ಬೆಳೆಗಳಿಗೂ ಹೊರಟೆ. ಎಷ್ಟು ವರ್ಷ ಆಯಿತು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿ? 38 ವರ್ಷಗಳಲ್ಲಿ ತೆಂಗು, ಈಗ 12 ವರ್ಷದಿಂದ ಅಡಿಕೆ. ಅಂದರೆ ಈ ತೆಂಗಿನ ಮರಗಳನ್ನು ನೀವೇ ಹಾಕಿದ್ದು? ಹಾಗಾದ್ರೆ ನಾನೇ ಹಾಕಿದ್ದು. ನಾನೇ ಹಾಕಿದ್ದು. ಆ ನಂತರದಲ್ಲಿ ರೇಷ್ಮೆ ಕೃಷಿಯಲ್ಲೂ ನಿಮಗೆ ಒಳ್ಳೆಯ ಯಶಸ್ಸು ಸಿಕ್ತು, ಸಾಕಷ್ಟು ಅಭಿವೃದ್ಧಿ ಆಯಿತು. ಆದರೆ ಯಾಕಂದ್ರೆ ನಿಲ್ಲಿಸಿದ್ರಿ? ರೇಷ್ಮೆ ಕೃಷಿ ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ, ಆ ಬಗ್ಗೆ ಒಂದಿಷ್ಟು ಹೇಳಿ. 1985 ನಾನು ರೇಷ್ಮೆ ಕೃಷಿನ 5 ಎಕರೆ ಒಂದೇ ಸಾರಿ ಮಾಡಿದೆ. ಇಲಾಖೆಯವರು ಇವಾಗ ಆನೆಕಲ್ಲು ಕರ್ಕೋಗಿ ಸ್ಟೆಮ್ ತೋಟನ ಮಾಡಿಸ್ತಿದ್ದಾರೆ. ನಾವು ಆಗಲೇ ಮಾಡಿದ್ದಂಥದ್ದು, ಎಲ್ಲ ಇಲಾಖೆಯವರು ಬಂದು ನೋಡ್ತಿದ್ದಂಥ ಒಂದು ಪ್ರಗತಿಪರ ರೈತ ನಾನು. ಒಂದು ಕನಿಷ್ಠ ಅಂತಂದರೂ 250-400 ಮೂಟೆ ಚಾಕಿ ಮಾಡ್ತಿದ್ದು ಸ್ವಂತ ಚಾಕಿನ. ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣಿಸ್ತು. ಆದರೆ 2001-2002 150 ರೂಪಾಯಿ ಇದ್ದಂಥ ರೇಷ್ಮೆ 40-50 ರೂಪಾಯಿ ಆಗೋಯ್ತು. ಏನಪ್ಪ ಇದು, ನಮಗೆ ಜೂಜಾಟ ಆಗೋಯ್ತಲ್ಲ ರೇಷ್ಮೆಯಲ್ಲಿ ಅಂತ ಹೇಳ್ಬಿಟ್ಟು ನಾನು ರೇಷ್ಮೆ ಕಡ್ಡಿನ ತೆಗೆದು ಅಡಿಕೆ ಮಾಡಿದೆ. ಈಗ ಅಡಿಕೆ ತುಂಬ ಒಳ್ಳೆ ಪ್ರಬೋಧಮಾನಕ್ಕೆ ಬರ್ತಾ ಇದೆ. ನಮಗೆ ಅದರಲ್ಲಿ ಸ್ವಲ್ಪ ಅಧಿಕ ಲಾಭನೂ ಬಂತು ಅಂತ ಕಾಣಿಸ್ತದೆ. ಏನು ತೊಂದರೆ ಇಲ್ಲ. ತೋಟಗಾರಿಕೆ ಬೆಳೆಯಿಂದ ನಾವು ಅನುಸರಿಸಿದ್ರೆ ಸ್ವಲ್ಪ ಪರವಾಗಿಲ್ಲ, ನಮ್ಮ ಜೀವನ ಅತ್ಯುತ್ತಮವಾಗಿ ನಡೀತದೆ ಅಂತ ಒಂದು ಕಂಡು ನಾನು ತೋಟಗಾರಿಕೆಗೆ ಬಂದೆ. ನೀವು ಕೃಷಿ ಪ್ರಾರಂಭ ಮಾಡಿದ ದಿವಸಗಳಲ್ಲಿ ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ರೂ ರಾಸಾಯನಿಕ ಕೃಷಿಯಲ್ಲೇ ಪ್ರಧಾನವಾಗಿ ಭತ್ತ ಹಾಗೂ ಕಬ್ಬನ್ನು ಬೆಳೆಯುವಂಥ ಪ್ರಯತ್ನಗಳು ನಡೀತಾ ಇತ್ತು. ಹೆಚ್ಚಿನ ಇಳುವರಿ ಪಡೆಯೋ ನಿಟ್ಟಿನಲ್ಲಿ ಆ ರೀತಿಯ ತಾಂತ್ರಿಕತೆಗಳು ಇತ್ತು. ನಿಮ್ಮನ್ನು ನೈಸರ್ಗಿಕ ಕೃಷಿಗೆ ಕಡೆಗೆ ಸೆಳೆದಂತಹ ವಿಷಯ ಯಾವುದು, ಘಟನೆ ಯಾವುದು, ಸಂದರ್ಭ ಯಾವುದು? ನಮಗೆ ನಮ್ಮ ಪಾಂಡುಪುರ ಶಾಸಕರಾದ ಕೆ ಎಸ್ ಪುಟ್ಟಣ್ಣಯ್ಯನವರು ರೈತ ಸಂಘ, ಅವರ ಪ್ರೇರಣೆಯಿಂದ ಅವರು ಯಾವ ಥರ ಪರಿಚಯ ಆಯಿತು ಅಂತ ಗೊತ್ತಾಗಲಿಲ್ಲ ನಮಗೆ. ಸುಭಾಷ್ ಪಾಳ್ಯಕರ್ ಅಂದ್ಬಿಟ್ಟು ಒಬ್ಬರು ನೈಸರ್ಗಿಕ ಕೃಷಿ ತಜ್ಞ, ಅವ್ರನ್ನ ನಮಗೆಲ್ರಿಗೂ ಸುತ್ತೂರು ಮಠಕ್ಕೆ ಕರ್ಕೋಗಿ ಅಲ್ಲಿ ನಮಗೊಂದು ಅಧ್ಯಯನ ಶಿಬಿರ ಮಾಡಿಸಿ, ಆ ಅಧ್ಯಯನ ಶಿಬಿರದಲ್ಲಿ ನಮಗೆ ನೈಸರ್ಗಿಕ ಕೃಷಿಯಿಂದ ಲಾಭ ಏನು, ರಾಸಾಯನಿಕ ಕೃಷಿಯಿಂದ ಏನು ಭೂಮಿ ಏನಾಗ್ತದೆ, ಏನೇನು ತೊಂದರೆ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಒಂದನ್ನು ಮಾಹಿತಿನ ನಮಗೆ ಕೊಟ್ಟರು. ಆ ದೃಷ್ಟಿಯಿಂದ ಅಲ್ಲಿಂದ ನಾವು ಯಾವುದೇ ಕಾರಣಕ್ಕೂ 15 ವರ್ಷಗಳಿಂದ 1 ಕೆಜಿ ಮೆನ್ಯೂರ್ನ ಪರ್ಚೇಸ್ ಮಾಡಿಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕದೆ ನಮ್ಮ ಜಮೀನಲ್ಲೇ ಬೆಳೆದಂಥ, ಅದು ಕಳೆ ಗಿಡ ಆಗಿರ್ಬೋದು, ಸೊಪ್ಪಿನ ಗಿಡ ಆಗಿರ್ಬೋದು, ಯಾವುದೇ ಥರದ ಜಮೀನಿನ ಗಿಡಗಳು ಅಲ್ಲೇ ಬಿಟ್ಟು ಅದೇ ಅಲ್ಲೇ ಮಲ್ಚಿಂಗ್ ಮಾಡಿ ಅದನ್ನೇ ನಾವು ಬೆಳೆಸಿರುವುದರಿಂದ ನಮ್ಮ ಭೂಮಿ ನೋಡಿದ್ರೆ ಎಲ್ಲ ಹಸಿರುಮಯ ಕಾಣಿಸುತ್ತೆ. ಆ ಥರದ ಒಂದು ವ್ಯವಸ್ಥೆ ಇದೆ. ನಾವು 1 ಕೆಜಿ ಮೆನ್ಯೂರ್ನ ಯಾವ ಜಮೀನಿಗೂ ಅಡಕೆಗೆ ಆಗಲಿ ತೆಂಗಿಗೆ ಆಗಲಿ ಬೇರೆ ಯಾವುದೇ ಬೆಳೆನೂ ನಾವು ಹಾಕುವಂಥ ಒಂದು ವ್ಯವಸ್ಥೆ ಇಲ್ಲ. ಅಲ್ಲಿ ಚಿಂತನಾ ಶಿಬಿರ ನೀವು ಭಾಗವಹಿಸಿದ್ರಿ, ಬರ್ತಿದ್ದ ಹಾಗೇನೆ ಅದನ್ನೆಲ್ಲ ಅಳವಡಿಸುವಂಥ ಪ್ರಯತ್ನದಲ್ಲಿ ಏನೆಲ್ಲ ಸವಾಲುಗಳಿತ್ತು, ಹೇಗೆ ಈ ನಿಮ್ಮ ಭೂಮಿಯಲ್ಲಿ ಅದನ್ನೆಲ್ಲ ಅಳವಡಿಸ್ತಾ ಹೋದ್ರಿ ನೀವು ಹಂತವಾಗಿ? ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಾಡ ದನಗಳು, ನಾಡ ದನಗಳನ್ನ ಸಾಕೋದೇ ಒಂದು ದೊಡ್ಡ ಸವಾಲು. ಆ ಥರದಲ್ಲಿ ನಾವು ದಾಡ ದನಗಳ ತೊಪ್ಪೆ ಮತ್ತು ಗಂಜಲವನ್ನು ಫಸ್ಟು ಉಪಯೋಗಿಸಿದ್ವಿ. ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಸ್ವಲ್ಪ ಕಷ್ಟ. ಏನು ಅಂತಂದರೆ ತೊಪ್ಪೆನ ಎಲ್ಲ ಕಲೆಕ್ಟ್ ಮಾಡಬೇಕು, ಗಂಜಲನ ಕಲೆಕ್ಟ್ ಮಾಡಬೇಕು, ಅದೆಲ್ಲ 6-7 ದಿವಸ ಕೊಳೆ ಹಾಕಬೇಕು. ಇದೆಲ್ಲ ಮಾಡಿ ಆಮೇಲೆ ಅದನ್ನು ಬಕೆಟ್ನಲ್ಲೋ ಅಥವಾ ಜಗ್ಗೆಲೋ ಎಲ್ಲ ಗಿಡಗಳಿಗೂ ಹಾಕಬೇಕು. ಆದರೆ ರಾಸಾಯನಿಕ ಕೃಷಿ ಎಷ್ಟು ಸುಲಭ ಅಂದರೆ ಸೈಕಲ್ ಮೇಲೆ ಮೆನ್ಯೂರ್ ಹಾಕೊಂಬಂದ್ಬಿಟ್ಟು 1 ಎಕರೆಗೆ 1/2 ಗಂಟೆಯೊಳಗೆ ಮೆನ್ಯೂರ್ನ ಎಸ್ಬಿಡೋದು ತುಂಬ ಸುಲಭವಾದ ವಿಚಾರ ಅದು. ಆದರೆ ಭೂಮಿಯೆಲ್ಲ ಕೆಡುತ್ತೆ ನಮಗೆ. ನಾನು ನೋಡ್ತಿದ್ದಂಗೆ ನನ್ನ ಭೂಮಿಯೇ ನನ್ನ ಮುಂದಗಡೆಯೇ ಅದು ಕೆಟ್ಟೋಗುತ್ತೆ ಅನ್ನೋದು ಒಂದು ಅರಿವನ್ನ ನಮಗೆ ಸುಭಾಷ್ ಪಾಳ್ಯಕರ್ ಅವರು ಪುಟ್ಟಣ್ಣಯ್ಯನವರು ತೋರಿಸ್ಕೊಟ್ರು. ಆ ದೃಷ್ಟಿಯಿಂದ ನಾವು ಆಗ ಅಳವಡಿಸ್ಕೊಂಡಿದ್ದು ಇದುವರೆಗೂ ಯಾವುದೇ ಮೆನ್ಯೂರ್ನ ಉಪಯೋಗಿಸಲ್ಲ. ಈಗ ಸುಭಾಷ್ ಪಾಳ್ಯಕರ್ ಅವರ ಮಾರ್ಗದರ್ಶನದಲ್ಲಿ ನೀವು ಇದನ್ನೆಲ್ಲ ಕಲಿತಾ ಹೋದ್ರಿ, ಮಾಡ್ತಾ ಹೋದ್ರಿ. ಈ 15 ವರ್ಷಗಳಲ್ಲಿ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಯತ್ನಗಳು ಎಲ್ಲ ಹೇಳ್ತಾ ಹೋಗಿ. ಈಗ ನೀವೇ ಹೇಳಿದ್ರಲ್ಲ ನಾಡ ಹಸು ಬೇಕಾಗಬೇಕು, ನಾಡ ಹಸು ಬೇಕೇ ಬೇಕು ಅಂತ, ಹಸುವನ್ನು ಪಾಲನೆ ಮಾಡುವಂಥದ್ದು, ಜೀವಾಮೃತವನ್ನು ತಯಾರು ಮಾಡ್ಕೊಳ್ಳೋವಂಥದ್ದು, ಆ ರೀತಿಯ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ಕೊಳ್ಳೋವಂಥದ್ದು, ಬಳಕೆ ಮಾಡುವಂಥದ್ದು, ಇವೆಲ್ಲ ಹಂತ ಹಂತವಾಗಿ ಹೇಗಾಯಿತು? ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕವಾಗಿ ನೀವು ಎಷ್ಟು ಮಟ್ಟಿಗೆ ಬಲಶಾಲಿಯಾದ್ರಿ ಮೊದಲಿಗೋ ಆಮೇಲೋ, ಅದನ್ನು ಸ್ವಲ್ಪ ಹೇಳಿ. ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಅವರು ನಮಗೆ ಹೇಳಿದ್ರಲ್ಲ ಸುಭಾಷ್ ಪಾಳ್ಯಕರ್ ಅವರು, ನಾವು ಫಸ್ಟ್ ಮೊದಲು ತುಂಬ ಸುಲಭ ಅಂತ ತಿಳ್ಕೊಂಡಿದ್ದೋ, ನಾವೇ ಮಾಡಿಕೊಳ್ತಾಗ ತುಂಬ ಕಷ್ಟನೂ ಆಯಿತು ಮೊದಲು. ಆಮೇಲೆ ಏನಾಗ್ತದೆ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಬೇಗ ಹಾಳಾಗುತ್ತೆ ಅನ್ನೋದಕ್ಕಿಂತ ಬೇಗ ಪ್ರತಿಫಲ ಕಾಣಿಸ್ತಿತ್ತು ಗಿಡದಲ್ಲಿ. 1-2 ವರ್ಷ ನಮಗೆ ಪ್ರತಿಫಲ ಕಮ್ಮಿ ಆಯಿತು. ಯಾಕೆ ಅಂತಂದರೆ ನೈಸರ್ಗಿಕ ಕೃಷಿಗೆ ಮತ್ತು ಜೀವಾಮೃತಕ್ಕೆ ಭೂಮಿ ಒಗ್ಗಬೇಕಾದ್ರೆ 2 ವರ್ಷ ಆಯಿತು. ಆ 2 ವರ್ಷಗಳು ನಮಗೆ ಎಲ್ರೂ ಅಕ್ಕಪಕ್ಕದ ರೈತರೆಲ್ಲರೂ ನೀವೇನು ಬೇರೆ ಎಲ್ಲ ಮಾಡ್ತಿರಲ್ಲ ನೀವು ಇದನ್ನು ಅಂದ್ಬಿಟ್ಟು ನಮ್ಮನ್ನು ಹೇಳಿಸ್ತಿದ್ರು. ಕ್ರಮೇಣ ಆಮೇಲೆ ನಾವು ಮುಚ್ಚಿಗೆ ಮತ್ತು ದನಿನ ಗೊಬ್ಬರ, ಗಂಜಲ, 2 ಕೆಜಿ ಬೆಲ್ಲ, 2 ಕೆಜಿ ಯಾವುದೇ ದ್ವಿದಳ ಧಾನ್ಯದ ಇಟ್ಟು ಇದೆಲ್ಲ 6 ದಿವಸ ಕೊಳೆ ಹಾಕಿ 7-8 ದಿವಸ ಕುಡಕ್ಕೆ ಶುರು ಮಾಡಿದ್ವಿ. 2 ವರ್ಷ ಆದಮೇಲೆ ಅದ್ರ ಪ್ರತಿಫಲ ನಮ್ಮ ಕಣ್ಣಿಗೆ ಕಾಣಿಸ್ತು. ರಾಸಾಯನಿಕ ಮುಕ್ತ ಆಗಿ ಆ ನೈಸರ್ಗಿಕಕ್ಕೆ ಒಗ್ಗುವಂಥ ಒಂದು ವ್ಯವಸ್ಥೆ ನಮ್ಮ ಜಮೀನಲ್ಲಿ ಕಾಣಿಸ್ತು. ಅದನ್ನೇ ನಾವು ಕಂಟಿನ್ಯೂ ಮಾಡಿ ಈಗ 12 ವರ್ಷಗಳಿಂದ ನಾವು ಯಾವುದೇ ಮೆನ್ಯೂರನ್ನ ಅಥವಾ ರಾಸಾಯನಿಕನ ಮತ್ತು ಕಳೆನಾಶಕನ ಮತ್ತು ಪೆಸ್ಟಿಸೈಡ್ಸು ಅಂದರೆ ಕ್ರಿಮಿನಾಶಕ ಮತ್ತು ಕೀಟನಾಶಕ ಯಾವುದನ್ನು ರೋಗನಾಶಕ ಯಾವುದನ್ನು ಸಿಂಪರಣೆ ಮಾಡೋದಿಲ್ಲ. ಅದಷ್ಟು ಕದೇ ಬೆಳಿಬೇಕು, ಅದಷ್ಟು ಕದೇ ಸುಮ್ಮನಿರಬೇಕು. ಆ ಥರದ ಒಂದು ವ್ಯವಸ್ಥೆ. ಮತ್ತು ಇನ್ನೂ ಉತ್ತಮವಾಗಿ ಏನು ಅಂತಂದರೆ 0 ಕಲ್ಟಿವೇಷನ್ ಅಂದರೆ ಅಗಿಯೋದು, ಉಳೋದು, ಮತ್ತು ಕತ್ತರಿಸೋದು ಭೂಮಿನ, ನಾವು ಭೂಮಿನೇ ಡಿಸ್ಟರ್ಬ್ ಮಾಡೋದಿಲ್ಲ. ಆ ಥರದ ಒಂದು ವ್ಯವಸ್ಥೆ ಇದೆ. ಆಮೇಲೆ ನಮ್ಮ ಭೂಮಿನಲ್ಲಿ ಏನು ನಮ್ಮ ಕೃಷಿ ತ್ಯಾಜ್ಯ ಇದೆ ಅದನ್ನೇ ಉಪಯೋಗಿಸವೇ ಹೊರತು ನಾವು ಹೊರಗಡೆಯಿಂದ ಏನೂ ತರುವಂಥ ಒಂದು ವ್ಯವಸ್ಥೆ ಇಲ್ಲ. ಆದರೆ 2 ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಿದೆ ಅಂತ ನಿಮಗೂ ಒಂದು ಭಾವನೆ ಇತ್ತು. ಆ ಕ್ರಮೇಣ ಹಳೆದನ್ನೆಲ್ಲ ವಾಪಸ್ ಬಂದಂಗೆ ಜಾಸ್ತಿ ಆಯ್ತಾ ಹೇಗೆ ಅಂತ? ವಿಪರೀತ ಜಾಸ್ತಿ ಆಯ್ತು. ಈಗ ನಾವು ಬೇರೆ ತೆಂಗಿನ ಅಭಿವೃದ್ಧಿ ಮಾಡಿರುವಂಥ ಜಿಲ್ಲೆಗಳು ಚನ್ನರಾಯಪಟ್ಟಣ, ತುರುವೇಕೆರೆ, ಇಲ್ಲೆಲ್ಲವರೂ ನನ್ನ ಜಮೀನಿಗೆ ಬಂದು ನಮ್ಮ ತೆಂಗು ನೋಡ್ತಾರೆ. ಏನಿದು, ನಾವು ಒಂದು ವರ್ಷಕ್ಕೆ 5 ಸಾರಿ 6 ಸಾರಿ ಉಳ್ತೀವಿ, ಮೆನ್ಯೂರ್ ಆಗ್ತೀವಿ, ನಿಮ್ಮ ಗಿಡನೇ ಬೇರೆ ಥರ ಕಾಣಿಸ್ತದೆ, ನಮ್ಮದೇ ಬೇರೆ ಥರ ಕಾಣಿಸುತ್ತಲ್ಲ, ನಾವು ಇಷ್ಟೆಲ್ಲ ಮಾಡಿದ್ರೂ ಸಹ ಇಷ್ಟೊಂದು ಇಳುವರಿ ಇಲ್ಲ ಕಣ್ರಿ ಅಂತೆಲ್ಲ ನನ್ನನ್ನು ಕೇಳ್ತಾರೆ. ನಾವು ಪಾಪ ಅದೆಲ್ಲ ನಾವು ಅವ್ರನ್ನ ನೋಡಿಲ್ವಲ್ಲ, ನೋಡದೇ ಇರೋದ್ರಿಂದ ನಮ್ಮದು ನಮ್ಮದೇ ಸರಿ, ನಾವು ಜೀವಾಮೃತ ಮಾಡ್ತಿರೋದೇ ಸರಿ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಾವು ಮಾಡ್ತಿದ್ದೀವಿ. ಬೇರೆಯವ್ರು ಬಂದು ಎಲ್ಲ ನೋಡ್ತಿರ್ತಾರೆ. ಈಗ ಒಂದು ಈಗ ನೀವು ಹೇಳಿದ ಹಾಗೆ ಜೀವಾಮೃತದ ಒಂದು ಬಳಕೆ ಆಯಿತು, ಇನ್ನು ಈ ಮುಚ್ಚಿಕೆ ಪದ್ಧತಿ ಅದನ್ನು ಹೇಗೆ ನೀವು ಅಳವಡಿಸಿದ್ದೀರಿ, ಯಾವ ರೀತಿ ವ್ಯವಸ್ಥೆ ಇದೆ? ನಾನೇನೋ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳ್ತಿರೋರಿಗೆ ಒಂದು ಮಾಹಿತಿ ಸಿಗಲಿ ಅಂತ ಹೇಳಿ. ಈಗ ನಾವು ತೆಂಗು 38 ವರ್ಷಗಳಿಂದ ತೆಂಗಿತ್ತು, ಆ ಗರಿ ಮತ್ತು ಗೊದಮೊಟ್ಟೆ ಕುರುಂಬಳೆ ಇದೆಲ್ಲ ತೆಗೆದು ರೋಡ್ಗಾಕಿ ಸುಟ್ಟಾಕ್ಬಿಡ್ತಿದ್ದೋ. ನಾವು ಯಾವಾಗ ಸುಭಾಷ್ ಪಾಳ್ಯಕರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಹೋಗಿ ನಾವು ತರಬೇತಿ ಪಡೆದೋ, ಅಲ್ಲಿಂದ ಆಯಾ ಮರದ ಗರಿ, ಆಯಾ ಮರದ ಗೊದಮೊಟ್ಟೆ, ಆಯಾ ಮರದ ಕುರುಂಬಳೆ, ಯಾವುದೇ ತ್ಯಾಜ್ಯ ಇರಲಿ, ಕೃಷಿ ತ್ಯಾಜ್ಯ ತೆಂಗಂದು, ಆ ಮರದ ಬುಡಕ್ಕೇ ಕತ್ತರಿಸಿ ಕತ್ತರಿಸಿ ಎಲ್ಲ ತುಂಬ್ತೀವಿ, ಅದೇ ಗೊಬ್ಬರ ಅದಕ್ಕೆ. ಆ ಥರದ್ದು ಒಂದು ವ್ಯವಸ್ಥೆ. ಆಮೇಲೆ ನಮಗೆ VC ಚಾನಲ್ಲು ಏರಿಯಾ ನಮ್ಮದು, ಆ VC ಚಾನಲ್ ನೀರನ್ನ ಕಟ್ಟಿ ನಾವು ಜಮೀನಿಗೆ 12 ವರ್ಷಗಳಾಗೋಯ್ತು, ನೀರನ್ನೇ ಬಿಡಲ್ಲ ನಾವು. ನಮ್ದು ಏನಿದ್ರು ಡ್ರಿಪ್ ಸಿಸ್ಟಮು, ಡ್ರಿಪ್ನ ಅಳವಡಿಸಿದ ಮೇಲೆ ನಾವು ನೀರನ್ನೇ ಬಿಟ್ಟಿಲ್ಲ, ಇದು ವ್ಯವಸ್ಥೆ. ಆಮೇಲೆ ಅಡಕೆದು ಏನು ಸೋಗೆ ಬರುತ್ತೆ ಅದು ಯಾವುದನ್ನು ಡಿಸ್ಟರ್ಬೇ ಮಾಡೋದಿಲ್ಲ, ಅದರ ಬುಡದಲ್ಲೇ ಎಲ್ಲ ಪೂರ್ಣ ಕಣ್ಣಲ್ಲಿ ನೋಡಿದ್ರು ಸಹ ಹಾಗೆ ಇರಬೇಕು. ಆ ಥರದ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿವಿ. ಮುಚ್ಚಿಗೆ ವೆರಿ ಇಂಪಾರ್ಟೆಂಟು, ಮುಚ್ಚಿಗೆ ಎಷ್ಟು ಹಾಕ್ತೀವಿ ನಾವು ಅಷ್ಟೂ ನಮ್ಮನ್ನ ನೀರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಮತ್ತು ಅದೆಷ್ಟು ಕದೇ ಮಲ್ಚಿಂಗ್ ಆಗುವಂಥದ್ದು, ಅದೇ ಗೊಬ್ಬರ ಆಗುವಂಥದ್ದು, ಇದೆಲ್ಲ ವ್ಯವಸ್ಥೆ ಇದೆ. ಅದರಿಂದ ನಮ್ಗೆ ಸ್ವಲ್ಪ ತಾಳ್ಮೆ ಬೇಕಷ್ಟೇ ಇದರಲ್ಲಿ, ಹಾರ್ಟಿಕಲ್ಚರಲ್ಲಿ ತಾಳ್ಮೆ ಇಲ್ಲದೆ ಸುಮ್ಮನೆ ಎಲ್ಲನೇ ಗಾಬರಿ ಮಾಡ್ಕೊಂಡ್ರೆ ನಮಗೆ ಅಂಥ ಪ್ರತಿಫಲ ಸಿಗುವುದಿಲ್ಲ. ಮತ್ತು ಆಗ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ದಾಗ ಒಂದು ಕಡೆ ನಾವು ರಾಸಾಯನಿಕ ಗೊಬ್ಬರ ಅಡಕೆಗೆ ಹಾಕಲೇ ಇಲ್ಲ ಬಿಡಿ, ತೆಂಗಿಗೆ ಹಾಕ್ತಿದ್ದೋ 12 ವರ್ಷದ ಹಿಂದೆ. ಅದು ಪ್ರತಿಫಲ ಸರಿಯಾಗಿ ಗುರುತಿರಲಿಲ್ಲ, ಒಂದು ಮರ ಜಾಸ್ತಿ ಕಾಯಿ ಬಿಡೋದು, ಒಂದು ಮರ ಕಮ್ಮಿ ಬಿಡೋದು, ಅದು ಯಾಕೆ ಅಂತ ಗೊತ್ತಾಯ್ತಿರಲಿಲ್ಲ. ಈಗ ಸಾಮೂಹಿಕವಾಗಿ ಎಲ್ಲ ತೆಂಗು ಒಂದೇ ಥರ ಕಾಣಿಸ್ತದೆ. ಎಷ್ಟು ಕಾಯಿ ಬರುತ್ತೆ ಸಾಮಾನ್ಯ? ಒಂದು ಕನಿಷ್ಠ ಅಂತಂದ್ರೂ 100 ರಿಂದ 150 ಕಾಯಿ ಬರುತ್ತೆ. ಸ್ವಲ್ಪ ಅದರ ಜಾತಿ ಮೇಲೆ ಇದಾಗ್ಬೋದು ಹೊರತು 100-150 ಕಾಯಿ ಬರುತ್ತೆ. ಈಗ ನಿರ್ವಹಣಾ ವೆಚ್ಚ ಏನಿರುತ್ತೆ? 0 ಕಲ್ಟಿವೇಷನ್ ಸರ್, ಏನು ಇಲ್ಲವೇ ಇಲ್ಲ. ಏನು ಇಲ್ಲ ಅಂದರೆ ಬ್ರಷ್ ಕಟ್ಟರಲ್ಲಿ ನಾವು ನವಂಬರ್ ಡಿಸೆಂಬರ್ನಲ್ಲಿ ಆ ಕಳೆ ಎಲ್ಲ ಮಂಕಾಗುತ್ತಲ್ಲ, ಆವಾಗ ಬ್ರಷ್ ಕಟ್ಟರಲ್ಲಿ ಎಲ್ಲ ಭೂಮಿನೂ ನಾವು ಬ್ರಷ್ ಕಟ್ಟರಲ್ಲಿ ಆ ಕಳೆನ ಇದರಲ್ಲಿ ಮಿಷಿನಲ್ಲಿ ಎಲ್ಲ ಒಡೆದು ಬಿಡ್ತೀವಿ ಅಷ್ಟೇ. ತಿರುಗಿ ಮತ್ತೆ ಮಾರ್ಚಿವರೆಗೂ ಭೂಮಿ ಆದ ಭೂಮಿ ಎಲ್ಲ ನಿಮ್ಗೆ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕಾಣಿಸ್ತಿರ್ತದೆ. ಆ ಥರದ್ದು ಅದೇ ಮಲ್ಚಿಂಗು ನಮ್ಮದು. ಈ ತೆಂಗಿನ ತೋಟದಲ್ಲೂ ಅಷ್ಟೇ ನೀವು ಡ್ರಿಪ್ ವ್ಯವಸ್ಥೆ ಮಾಡಿದ್ದೀವಿ, ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೀವಿ. ಅಡಕೆ ಸಸಿಗಳನ್ನೆಲ್ಲ ಎಲ್ಲಿಂತಂದ್ರಿ? ಗುಬ್ಬಿ ತಾಲೂಕು ಮಾಜಿ MLA ಅವ್ರ ತೋಟ, ಮಾಯಣ್ಣವರು ಅಂದ್ಬಿಟ್ಟು 50 ಇಯರ್ಸ್ ಮೇಲೆ ಆಗಿರುವಂಥ ಹಳೆ ತೋಟದಲ್ಲಿ ತಂದು ನಾವೇ ಅದನ್ನು ಒಟ್ಲಾಕಿ ಸಸಿ ಮಾಡಿ ನಾವು ಸಸಿ ನೀವೇ ಮಾಡ್ಕೊಂಡಿದ್ದೀವಿ. ಕಾಳುಮೆಣಸು ಸಸಿಗಳು ತರೋದಕ್ಕೆ ಸಾಗರ ತನಕ ಹೋದ್ರಿ, ಸಾಗರ ಆ ಅನುಭವನೂ ಸ್ವಲ್ಪ ಹೇಳಿ ನಮಗೆ. ನಾವು ಬೆಳಿಗ್ಗೆ ಇವತ್ತು ಸಾಮಾನ್ಯವಾಗಿ ತಿಂಡಿ ತಿನ್ನೋ ಟೈಮ್ನಲ್ಲಿ ಪತ್ರಿಕೆ ನೋಡುವಂಥ ಒಂದು ಸ್ವಭಾವ, ಓದ್ತಿರ್ಬೇಕಾದ್ರೆ ಕಾಳುಮೆಣಸು 26 ಎಕರೆಯಲ್ಲಿ ಬೆಳೆದಿದ್ದಾರೆ ಅಮಾನುಲ್ಲ ಖಾನ್ ಅಂತ ಒಂದು ಅಡ್ರೆಸ್ಸು ಮತ್ತು ಅದ್ರ ಬಗ್ಗೆ ವಿವರಣೆ ಇತ್ತು. ಆವತ್ತು ಸಾಯಂಕಾಲನೇ ನಾವು ಮೈಸೂರು ಟು ಶಿವಮೊಗ್ಗ ಗಾಡಿಗೆ ಹೋಗಿ ಸಾಗರದಲ್ಲಿ ಇಳಿದು ಬೆಳಿಗ್ಗೆ ಹೋದೆ. ಹೋಗಿ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಬಂದು ತೋಟಕ್ಕೆ ಕರ್ಕೋದ್ರು, ನೋಡಿದೆ ಅವ್ರ ತೋಟನ 26 ಎಕರೆ ಕಾಳುಮೆಣಸು, ಅದ್ಭುತವಾದ ವಿಚಾರ. ಆಗ ಓಹ್ ಇದು ನಾವು ಯಾಕೆ ಮಾಡಬಾರ್ದು ಅಂತ ಅವ್ರನ್ನ ಕೇಳಿದೆ. ಮಾಡಿ ನೀವು ಮಂಡ್ಯ ಜಿಲ್ಲೆಯವರು, ಕಬ್ಬು ಬೆಳಿತೀರಿ, ಜಾಸ್ತಿ ದುಡ್ಡಿದೆ, ಇದು ಯಾಕೆ ನಿಮಗೆ ಅಂತ ಕೇಳಿದ್ರು ಪಾಪ ಅವರು. ಆದ್ರೂ ನಾವು 1,000 ಗಿಡನ ನಾನು ನಮ್ಮ ಮಗ ನಮ್ಮ ಲೇಬರು ತಗೊಂಡ್ಬಂದು 1,000 ಗಿಡ ನೆಟ್ಟಿದ್ದೀವಿ. 4ನೇ ವರ್ಷ ಇದು ಶುರು. ನಮಗೆ ಈ ಸಾರಿ 3ನೇ ವರ್ಷದಲ್ಲಿ 1.5 ಕ್ವಿಂಟಾಲು ಮೆಣಸು ಬಂದಿತ್ತು. ಅದನ್ನು ನಾವು KG 600 ರೂಪಾಯಿ ನನಗೆ ಮೆಣಸನ್ನ ಮಾರ್ತಾಯಿದ್ದೀವಿ. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರಿನವರು, ಕೃಷ್ಣೇಗೌಡರು ಅಂದ್ಬಿಟ್ಟು VVPuram ಕಾಲೇಜು ಲೆಕ್ಚರು, ಅವರು ಬಂದು ನನ್ನ ಹತ್ರ ಮೆಣಸ್ತಕ್ಕೆ ಹೋಗಿ ಅವರು ಲ್ಯಾಬ್ಗೆ ಅದ್ಯಾವುದು ಫುಡ್ನ ಇದು ಮಾಡುವಂಥ ಒಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಸಿದ್ರಂತೆ. ಕೊಡಗು ಮತ್ತು ಸಕಲೇಶ್ಪುರ ಈ ಸೈಡ್ನ ಮೆಣಸಿಗಿಂತ ಅದು 40%ಇಂದ 60% ಮಾತ್ರ ಖಾರ, ನಿಮ್ಮದು 94% ಬತ್ತು ಕಂಡ್ರಿ ಅಂದ್ಬಿಟ್ಟು ಬಂದು 10 kg ತಗೊಂಡು ಹೋದ್ರು ಅವರು. ಇದೆಲ್ಲ ನಮ್ಮ ಕ್ವಾಲಿಟಿ ಮೆಣಸನ್ನ ಬೆಳೆದಿದ್ದೀವಿ. ಅಂದರೆ ಇದೆಲ್ಲ ಬಯಲುಸೀಮೆಯಲ್ಲಿ ಬಹಳ ಕಡಿಮೆ ಬೆಳೆದಿದ್ದಂತಹ ಬೆಳೆಗಳಿವು. ಬೆಳೆದು ಮಲೆನಾಡು ಪ್ರದೇಶಗಳಲ್ಲಿ ಬೆಳೀತಿದ್ದಂತಹ ಬೆಳೆ ವೈವಿಧ್ಯತೆಯನ್ನು ಈ ಬಯಲುಸೀಮೆಯಲ್ಲಿ ನೀವು ತಂದಿದ್ದೀರಿ. ಅದನ್ನು ಒಂಥರ ಬಹಳ ಸಂತೋಷ ಪಡುವಂತಹ ವಿಚಾರ. ಪ್ರಯೋಗಾತ್ಮಕವಾಗಿ ಬೆಳೆದಿದ್ದು ಒಂದು ಯಶಸ್ಸನ್ನು ನಿಮಗೆ ನೀಡ್ತಾ ಇದೆ. ವರದರಾಜು ಅವರೇ, ಈ ಅಡಿಕೆ ಸಸಿಗಳನ್ನು ನೋಡಿದಾಗ ಇಲ್ಲಿ ಗಿಡಗಳ ನಡುವಿನ ಅಂತರ ಬಹಳ ಕಡಿಮೆ ಇರೋ ಹಾಗೆ ಕಾಣುತ್ತೆ. ಇದು ಅಧಿಕ ಸಾಂದ್ರತೆಯನ್ನು ನೀವು ಮಾಡಿದ್ದೀರಿ, ಇದಕ್ಕೇನು ಕಾರಣಗಳು, ಏನೆಲ್ಲ ಅನುಕೂಲಗಳು ಪ್ರಯೋಜನಗಳಾಗುತ್ತೆ? ಇಲ್ಲ ಸರ್, ಇದು ಒಂದಡಿ ನಾವು ನಮಗೆ ಇದರ ಅಡಿಕೆಯ ವಿಚಾರದಲ್ಲಿ ನಮಗೆ ಅನುಭವ ಇಲ್ಲದೆ ಇರೋದ್ರಿಂದ, ಮತ್ತು ನಮಗೆ ಯಾರೂ ಇಷ್ಟಕ್ಕೆ ನೆಡಬೇಕು ಅಂತ ಹೇಳದೇ ಇರೋದ್ರಿಂದ ನನ್ನ ಗಿಡ 7 ಅಡಿಗಾಗೋಯ್ತು. 8 ಇಂಟಿಗೆ ನೆಡಬೇಕು ಅಂದ್ಬಿಟ್ಟು ಈಗ ಹೊಸ ಪ್ಲ್ಯಾಂಟೇಷನ್ ಎಲ್ಲ ಮಾಡ್ತಿದ್ದೀವಿ. ಉದ್ದೇಶ ಏನೂ ಇಲ್ಲ, ಅದು ನಮಗೆ ಗೊತ್ತಿಲ್ಲದೆ ನೆಟ್ಟದ್ದಷ್ಟೇ. ಈಗ 7 7 ಅಡಿ ಐತೆ, ಈಗ 8 8 ಅಡಿಗೆ ನೆಡ್ತಾ ಇದ್ದೀವಿ. ಆದರೆ ಬೆಳವಣಿಗೆ ನೋಡಿದ್ರೆ ಆ ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ಕೊರತೆ ಕಾಣ್ತಾ ಇಲ್ಲ, ಚೆನ್ನಾಗಿ ಬೆಳವಣಿಗೆ ಇದೆ. ಇದು ಏನಾರ ಒಂದು ಪ್ರಯೋಗ ನಾನು ಉದ್ದೇಶಕ್ಕೆ ನಾನು ಇಲ್ಲ ಇಲ್ಲ ಸರ್, ಪ್ರಯೋಗ ಅಲ್ಲ, 8 8 ಅಡಿಗೆ ಮುಡುಗಬೇಕು. ಅದು ನಮಗೆ ಗೊತ್ತಿಲ್ಲದೆ, ನಮಗೆ ಯಾರು ಹೇಳೂರಿಲ್ಲದೆ ಎಷ್ಟಡಿಗೆ ಮುಡುಗಬೇಕು ಅಂತ ಹೇಳೂರಿಲ್ಲದೆ. ಆಮೇಲೆ ನಮ್ಮಲ್ಲಿ ಅಡಿಕೆನೇ ಮಂಡ್ಯ ಜಿಲ್ಲೆಯಲ್ಲಿ ಅಡಿಕೆನೇ ಅಪರೂಪ, ಅದ್ರ ಬಗ್ಗೆ ಇಲ್ಲಿ ಯಾರಿಗೂ ಅನುಭವ ಇಲ್ಲದೆ ಇರೋದ್ರಿಂದ, ಅದನ್ನು ಮಾರ್ಗದರ್ಶನ ಯಾರ್ದು ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ 1 ಅಡಿ ಹತ್ರ ಆಯಿತು ಗಿಡ. ಅಂದರೆ ಒಂದು ರೀತಿ ಒಂದು ಸಾಹಸ ಮಾಡೋದಕ್ಕೆ ಹೊರಟ್ರಿ ನೀವು, ಈ ಪ್ರದೇಶಕ್ಕೆ ಹೊಸದು ಅನ್ನೋಂತಹ ತಳಿಗಳನ್ನು ಬೆಳೆಗಳನ್ನೇ ನೀವು ಬೆಳೀತಾ ಹೋದ್ರಿ, ಹಾಗೆಯೇ ಗೇರು ಗಿಡಗಳನ್ನು ನಡೆಸಿದ್ದೀರಿ, ಇದಕ್ಕೇನು ಪ್ರೇರಣೆ? ಸರ್, ಇದನ್ನು ನಾವು ನನ್ನ ಮಗನ ಜೊತೆಲಿ ಒಂದು ಸಾರಿ ಸಿಡ್ಲಿಘಟ್ಟ ಮಾರ್ಕೆಟ್ಗೆ ಹೋದೆ, ಸುಮ್ಮನೆ ಅನಿರೀಕ್ಷಿತ. ಅಲ್ಲಿ ಗೇರು ಇದನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ರು, ಅದು 10,000 12,000 ಒಂದು ಕ್ವಿಂಟಲ್ಗೆ ಮಾರಾಟ ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಬೆಳಿಬಾರ್ದು ಇದನ್ನು ಅಂತಂದ್ಬಿಟ್ಟು ಮಂಡ್ಯ ಜಿಲ್ಲಾ ಗೇರು ಅಭಿವೃದ್ಧಿ ಮಂಡಳಿ ಅಂತಂದ್ಬಿಟ್ಟು ಅವರು ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ರು. ಅವ್ರ ಹತ್ರ ಗಿಡ ಕೇಳಿದೆ, ಅದು ನೀರು ತಗಲಿಸ್ ಆಗಬಾರ್ದಪ್ಪ, ನಿಮ್ಮ ಜಮೀನಲ್ಲಿ ಆಗಲ್ಲ ಅಂತ ಅವರು ಪ್ರಯತ್ನ ಪಟ್ಟರು. ಇಲ್ಲ, ಅವ್ರನ್ನ ಕನ್ವಿನೆನ್ಸ್ ಮಾಡಿ ನಾವು 160 ಗಿಡ ನೆಟ್ಟು ಈ ಸಾರಿ ಒಂದು 3 ಕ್ವಿಂಟಲಷ್ಟು ಗೇರ್ ಬಂತು. ಅದನ್ನು ತಗೊಂಡೋಗಿ ಸಿಡ್ಲಿಘಟ್ಟ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಮೊದಲನೇ ರೇಟ್ ಕೊಟ್ಬಿಟ್ರು ನಮ್ಗೆ 12,500. ಅಲ್ಲಿ ನೋಡಿದ್ರೆ ಅವರು ಬೇರೆಯವ್ರದ್ದೆಲ್ಲ ಸ್ವಲ್ಪ ಸಣ್ಣಕ್ಕೆ ಕಾಣಿಸ್ತಿತ್ತು, ನಮ್ದು ಒಳ್ಳೆ ದಪ್ಪಕ್ಕಿತ್ತು, ಅದರಿಂದ ಒಳ್ಳೆ ರೇಟ್ ಕೊಟ್ಟರು. ಈಗ ಹೊಸದಾಗಿ ಇನ್ಮೇಲೆ ಅಂದರೆ ಹಸಿ ಬೀಜಗಳನ್ನೇ ತೊಗೊಂಡು ಹೋದ್ರಿ ನೀವು? ಹಸಿ ಬೀಜನೇ, ಹಸಿ ಬೀಜ ಅಂದರೆ ಅದೇ ಹಣ್ಣಾಗಿ ಉದುರುತ್ತಲ್ಲ ಆ ಬೀಜಗಳನ್ನೆಲ್ಲ ತೊಗೊಂಡು ಹೋಗಿ. ಪರವಾಗಿಲ್ವಾ, ಲಾಭದಾಯಕ ಅಂತ? ಲಾಭದಾಯಕ, ಲಾಭದಾಯಕ. ಎಷ್ಟು ಸಸಿಗಳಿದೆ ಗೋಡಂಬಿದು? ಗೋಡಂಬಿ 160 ಸಸಿ ಇದೆ. ಸಸಿ ಇದೆ. ವರದರಾಜ್ ಅವರೇ, ನೀವು ಕಾಸು ಮಾಡಿದ್ದು ಯಾವ ಬೆಳೆಯಲ್ಲಿ ಭಾಳ ತೃಪ್ತಿದಾಯಕವಾಗಿ ಮಾಡಿದ್ರಿ ಅಂತ ನಿಮ್ಗೆ ಅನಿಸುತ್ತೆ? ಮೊಟ್ಟ ಮೊದಲನೆಯದು ರೇಷ್ಮೆ. ಈ ಜಮೀನೆಲ್ಲ ಮಾಡಬೇಕಾದ್ರೆ ರೇಷ್ಮೆನೇ ನಮಗೆ ಪೂರ್ಣ ಸಹಕಾರ. 3 ಎಕರೆಯಿಂದ 15 ಎಕರೆ ತನಕ ಬಂದ್ರಿ? ಹ್ಞೂ, ಬಂದ್ವಿ. ಇಲ್ಲ, 12 ಎಕರೆಗೆ ಬಂದು ಆಮೇಲೆ ಅಡಿಕೆ ನಮಗೆ ಪೂರಕವಾಗಿ ಒಂದು ಸ್ವಲ್ಪ ಈ ರೇಷ್ಮೆಗಿಂತ ತುಂಬ ಸುಲಭವಾದ ಬೆಳೆ, ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋದರೆ ಏನು ತೊಂದರೆ ಇಲ್ಲ. ತೆಂಗಿನ ಬಗ್ಗೆ ಹೇಳಿದ್ರಿ, ಅಡಿಕೆ ಸರಾಸರಿ ಏನು ಇಳುವರಿ ಬರ್ತಾ ಇದೆ, ಹೇಗೆ ನಿರ್ವಹಣೆ ಮಾಡ್ತೀರಿ, ಅದರಲ್ಲಿ ನಿರ್ವಹಣಾ ಖರ್ಚು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ? ಸರ್, ನಾವು ಅಡಿಕೆನಲ್ಲಿ ಏನು ಖರ್ಚು ಮಾಡೋದಿಲ್ಲ. ನಾವು ಅದೇ ಜೀವಾಮೃತ, ಬೆಲ್ಲ ಮತ್ತು ಕಡಲೆ ಇಟ್ಟಿಗೆ ಇಷ್ಟೇ ದುಡ್ಡು ಕೊಡೋದು, ಬೇರೆ ಯಾವುದೂ ನಮ್ದು ಇಲ್ಲ ಅಲ್ಲಿ. ಆಮೇಲೆ ಲೇಬರು ನಾವು ಉಳಿದು ಅಗಿದು ಮತ್ತು ಕತ್ತರಿಸೋದು ಇವೆಲ್ಲ ಏನು ಇಲ್ಲದೆ ಇರೋದ್ರಿಂದ ಜೀರೋ ಕಲ್ಟಿವೇಷನ್ ಅಲ್ಲ ಸರ್ ನಮ್ಮದು. ಅದರಿಂದ ನಾವೇನು ಅದು ಖರ್ಚು ಬರುವುದೇ ಇಲ್ಲ. ಅದಕ್ಕೆ ಗಿಡ ಎಲ್ಲ ಬೆಳೆಸ್ಬಿಟ್ಟು ಕಳೆ ಎಲ್ಲ ಬೆಳೆಸ್ಬಿಟ್ರೆ ಬಂದ್ಬಿಡುತ್ತೆ. ಏನು ಇಳುವರಿ ಸರಾಸರಿ? ಈಗ ನಾವು ಇವಾಗ ನಮ್ಮ ಈ ಸದ್ಯದ ನಮ್ಮ ಇದು 1 ಎಕರೆಗೆ 4 ಲಕ್ಷ ತಂಗೆ ಕೊಟ್ಟಿದ್ದೀವಿ. ನಮ್ಮದು 6 ಎಕರೆ ಇದೆ, 24 ಲಕ್ಷಕ್ಕೆ ನಾವು ಅದನ್ನು ಮಾರಾಟ ಮಾಡಿದ್ದೀವಿ. ಅವರೇ ಬಂದು ವರ್ಷದಲ್ಲಿ ಎಷ್ಟು ಕಟಾವಿರುತ್ತೆ? ಅದು ಸೆಪ್ಟೆಂಬರ್ನಲ್ಲಿ ಕಮೆನ್ಸ್ ಆದರೆ ಡಿಸೆಂಬರು ಜನವರಿ 15 ಹೊತ್ತಿಗೆ 3 ಸಾರಿ ಕಟಾವು ಮಾಡ್ತಾರೆ, 3 ಸಾರಿಗೆ ಕ್ಲೋಸ್ ಆಗೋಗುತ್ತೆ. ಒಟ್ಟು 4 ಲಕ್ಷಕ್ಕೆ ನೀವು ಎಕರೆ 4 ಲಕ್ಷ ತಂಗೆ 6 ಎಕರೆ 24 ಲಕ್ಷ ಕೊಟ್ಟಿದ್ದೀವಿ. ಲಾಭದಾಯಕ ಅಂತ ಅನಿಸುತ್ತಾ? ಏನು ಖರ್ಚಿಲ್ಲದೆ 4 ಲಕ್ಷ ದುಡ್ಡು ಸಿಕ್ಕಿದಾಗ ರೈತನಿಗೆ ಲಾಭದಾಯಕ ಸರ್. ಅದರಲ್ಲೇನು ಮುಚ್ಚು ಮರೆ ಯಾಕೆ? ನಾನು ಯಾಕೆ ಹೇಳಿದೆ ಅಂದ್ರೆ, ಇವತ್ತಿನ ಬೆಳೆಗಾರರನ್ನ ಕಾಡ್ತಿರುವಂತ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆ ಬಹಳ ಒಳ್ಳೆಯ ಉತ್ಪನ್ನವನ್ನ ನಾನು ಬೆಳೆದಿದ್ದೀನಿ, ಮಾರುಕಟ್ಟೆಗೆ ತಗೊಂಡು ಹೋದಾಗ ಅಷ್ಟು ಆಕರ್ಷಕವಾಗಿ ಇರಲ್ಲ. ಆ ಒಂದು ಸಿಗುವಂತ ಬೆಲೆ ಆಗಲಿ, ಆ ಧೋರಣೆಗಳಾಗಲಿ ಅವ್ರಿಗೆ ಹಂಗನ್ಸಲ್ಲ. ಅದಕ್ಕೇನು ಪರಿಹಾರ ವರದರಾಜ್ ಅವರೇ ನೀವು ಕಂಡುಕೊಂಡಿರುವಂಥದ್ದು? ಸರ್, ಪರಿಹಾರ ಇಷ್ಟೇ. ರೈತಾಪಿ ವರ್ಗ ಎಲ್ಲರೂ, ಸಣ್ಣ ರೈತರು ಅಥವಾ ದೊಡ್ಡ ರೈತರೇ ಆಗಿರಲಿ, ಅವ್ರು ಯಾರೂ ಸಾಮಾನ್ಯವಾಗಿ ಮಾರ್ಕೆಟ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ ರೈತಾಪಿ ವರ್ಗಕ್ಕೆ. ಆಮೇಲೆ ಮಾರ್ಕೆಟಿನ ವ್ಯವಸ್ಥೆ ಇದೆಯಲ್ಲ ಸರ್, ಅದು ಬಂಡವಾಳಶಾಹಿಗಳ ಮತ್ತು ಮಾರ್ಕೆಟ್ನ ಕಂಟ್ರೋಲ್ ಮಾಡುವಂಥ ಜನವೇ ಬೇರೆ. ಅವರು ಲಾಭ ಮಾಡೋಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಯಾವಾಗ ಸುಗ್ಗಿ ಕಾಲ ಬರುತ್ತೆ, ಯಾವುದೇ ಬರಲಿ, ಯಾವುದೇ ಪದಾರ್ಥಗಳ ಸುಗ್ಗಿ ಬಂದಾಗ ಅದನ್ನು ಬೇಡ ಅಂತ ತಿರಸ್ಕರಿಸುವಂಥ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡ್ತಾರೆ ಬಂಡವಾಳಶಾಹಿಗಳು. ಮಾಡಿದ ತಕ್ಷಣ ಏನಾಗ್ತದೆ, ಅದು ರೇಟು ಕಮ್ಮಿ ಆಗ್ತದೆ. ಈ ಎಲ್ಲ ರೇಟ್ ಕಮ್ಮಿ ಆದದ್ದನ್ನು ಬಂಡವಾಳಶಾಹಿ ಒಬ್ಬ ರೈತಂದೆಲ್ಲ ತಗೊಳ್ಳೋದು, ಸಾವಿರಾರು ರೈತರದ ಒಬ್ಬನೇ ಪರ್ಚೇಸ್ ಮಾಡುವಂಥ ಶಕ್ತಿನ ಅವರ ಆಲೇ ಮೈಗೂಡಿಸ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಎಲ್ಲ ಸಾವಿರಾರು ರೈತರದ ಒಂದು ಕಡೆ ಶೇಖರಣೆ ಮಾಡಿ ಅವ್ರ ಹತ್ರಕ್ಕೆ ಆ ಪದಾರ್ಥಗಳು, ರೈತಾಪಿ ವರ್ಗದ ಪದಾರ್ಥಗಳು ಅವ್ರಿಗೆ ಸೇರಿದ ತಕ್ಷಣ ಮಾರ್ಕೆಟ್ನ ಟೈಟ್ ಮಾಡ್ತಾರೆ, ಬಿಡುವುದೇ ಇಲ್ಲ ಮಾರ್ಕೆಟ್ಗದ ಅಭಾವ, ಕೃತಕ ಅಭಾವನ ಸೃಷ್ಟಿ ಮಾಡ್ತಾರೆ. ಕೃತಕ ಅಭಾವ ಯಾವಾಗಾಯಿತು, ಸಾಮಾನ್ಯ ಜನಗಳು ಮತ್ತು ಅದನ್ನೇ ಊಟಕ್ಕೆ ಅವಲಂಬಿಸ್ಕೊಂಡಿರುವಂಥ ಜನಗಳು ಓ ಸಿಗ್ತಾ ಇಲ್ವಂತೆ ಸಿಗ್ತಾ ಇಲ್ವಂತೆ ಅಂತ ಒಂದು ಸೃಷ್ಟಿ ಮಾಡಿ ಅದನ್ನು ಲಾಭ ಪಡೀತಾರೆ. ಒಂದಕ್ಕೆ ಎರಡು ಲಾಭನ ಅವ್ರು ಪಡೀತಾರೆ. ಈಗ ರೈತ, ಈಗ ನೀವಂತೂ ತೆಂಗು ಬೆಳಿತೀರಿ, ಅದನ್ನು ಎಳ್ನೀರಿಗೆ ಕೊಟ್ಬಿಡ್ತೀರಿ? ಇಲ್ಲ, ಎಳ್ನೀರು ಮುಟ್ಟುವುದೇ ಇಲ್ಲ. ನಾವು 38 ವರ್ಷಗಳು ಮರ, ಒಂದು ಎಳ್ನೀರನ್ನು ಕೊಡಲ್ಲ. ಕಾಯಿ ಮತ್ತು ಕೊಬ್ಬರಿನೂ ಮಾಡಿಲ್ಲ, ಕಾಯಿ ಕೊಡ್ತೀವಿ. ಅದನ್ನು ಗುತ್ತಿಗೆ ಕೊಟ್ಬಿಡ್ತೀರಾ ಹೇಗೆ? ಇಲ್ಲ, ನಾವೇ ಬಿಡಿಸ್ತೀವಿ, ಒಂದು ಕಡೆ ಲಾಟ್ ಹಾಕ್ತೀವಿ. ಯಾರು ಬಂದು ಜಾಸ್ತಿ ದುಡ್ಡು ಕೊಡ್ತಾನೆ ಅವನು ಕೊಡ್ತೀವಿ. ಇಲ್ಲೇ ಬಂದು ತೊಗೊಂಡು ಹೋಗ್ತೀವಿ, ಇಲ್ಲೇ ತಗೋ. ಏನು ಕೆ ಜಿ ಲೆಕ್ಕದಲ್ಲಿ ಎಷ್ಟು ಅಥವಾ ಕ್ವಿಂಟಲ್ ಲೆಕ್ಕದಲ್ಲಿ? ಅದೇ ಮಾರ್ಕೆಟ್ ಏನು ರೇಟ್ ಇರ್ತದೆ ಅದನ್ನು ಕೊಡ್ತೀವಿ. ಆಕರ್ಷಕವಾಗಿ ನಿಮಗೆ ಅನಿಸಿದ್ರೆ ಕೊಡ್ತೀವಿ. ಕೊಡ್ತೀವಿ, ಇಲ್ಲ ಅಂತಂದ್ರೆ ತಡಿತೀವಿ ಅಷ್ಟೇ. ಅಂದರೆ ಈ ರೀತಿ ಒಂದು ಸ್ವಲ್ಪ ಕಾಲ ತಡೆಯುವಂಥ ಶಕ್ತಿ, ಆ ಒಂದು ಮನಸ್ಥಿತಿ ರೈತನಿಗೆ ಬೇಕು ಬೇಕು ಬೇಕೇ ಬೇಕು ಸರ್. ಆಮೇಲೆ ಭಾರಿ ಕಷ್ಟ ಸರ್ ರೈತಾಪಿ ವರ್ಗ, ಅವನಿಗೆ ಮಾರ್ಕೆಟ್ ವ್ಯವಸ್ಥೆ ಗೊತ್ತಿಲ್ಲ, ಬರೀ ಬೆಳೀದು ಮಾತ್ರ ಗೊತ್ತು. ಮಾರ್ಕೆಟು ಎಲ್ಲ ಬಂಡವಾಳಶಾಹಿಗಳ ಕೈಲಿ ಇರೋದ್ರಿಂದ ನಾವು 100 ಮೂಟೆ ಭತ್ತ ಬೆಳಿಬೋದು, 50 ಮೂಟೆ ರಾಗಿ ಬೆಳಿಬೋದು, 100,000 ಮೂಟೆನ ಸ್ಟೋರ್ ಮಾಡುವಂಥ ಶಕ್ತಿ ಇರೋದೇ ಬಂಡವಾಳಶಾಹಿ. 100 ಜನದ ರೈತರದ ಒಬ್ಬರನ್ನೇ ತಗೊಳ್ಳುವಂಥ ಶಕ್ತಿನ ಇಟ್ಕೊಂಡವ್ರು ಅವರು. ಅದಕ್ಕಾಗಿ ವ್ಯವಸ್ಥೆ ಇದೆ, ಗೋಡನ್ ಇದೆ, ಇದೆಲ್ಲ ಇದೆ ನಮ್ಮಲ್ಲಿ, ಅದನ್ನು ಇಟ್ಕೊಳ್ಳೋ ಶಕ್ತಿ. ಆಮೇಲೆ ನಾವೆಲ್ಲ ರೈತಾಪಿ ವರ್ಗ ಎಲ್ಲ ಸಾಲದ ಸುಳಿ, ಮಗಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಇನ್ನೊಬ್ಬನ ಏನು ನೋಡಿ ಜೀವನ ಮಾಡಬೇಕು, ಇದು ಎಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯ. ಆ ದೃಷ್ಟಿಯಿಂದ ಏನಾಗ್ತದೆ, ಅವನಂಗೆ ನಾನು ಇರಬೇಕು, ನನ್ನಂಗೆ ಅವನು ಇರಬೇಕು ಅಂತ ಸಾಲ ಮಾಡ್ಕೊಂಡಿರ್ತಾರೆ. ಬೆಳೆ ಬಂದ ತಕ್ಷಣ ಅದನ್ನು ಮಾರಿ, ಅದು ಎಷ್ಟಾರಾಗಿರಲಿ, ಅದು ಮಾರಿಬಿಟ್ಟು ಆ ಸಾಲ ತೀರಿಸೋದು, ಮನೆ ಕಟ್ಟೋದು, ಮಗಳು ಮದುವೆ ಮಾಡೋದು, ಏನೋ ಅದು ಹಬ್ಬ ಹರಿದಿನಗಳು ಮಾಡೋದು, ಏನೋ ಮಾಡ್ತಿರ್ತಾರೆ. ಇದು ವ್ಯವಸ್ಥೆ. ಇನ್ನು ನಾವು ಪುನಃ ನೈಸರ್ಗಿಕ ಕೃಷಿಯ ಬಗ್ಗೆ ಯೋಚನೆ ಮಾಡೋಣ. ಅಂದರೆ ಇಲ್ಲಿ ಯಾವುದೇ ಒಬ್ಬ ಕೃಷಿ ಕಾರ್ಮಿಕರ ಉಪಸ್ಥಿತಿಯ ಒಂದು ಅವಶ್ಯಕತೆ ಇಲ್ಲ, ನೀವೇ ಸ್ವತಃ ಮಾಡಿಕೊಳ್ಬೋದು. ನೀವು ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನಿಮ್ಮ ಈ ಕೃಷಿ ಭೂಮಿಯಲ್ಲಿ ಇರ್ತೀರಿ, ಏನೆಲ್ಲ ಚಟುವಟಿಕೆಗಳನ್ನ ನೀವು ಮಾಡ್ತೀರಿ? ನಾವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಗದ್ದೆಗೆ ಬಂದಮೇಲೆ ನಾವು ಬೇರೆ ಯಾವುದು ಹವ್ಯಾಸ ಇಲ್ಲದೆ ಇರೋದ್ರಿಂದ, ಅದೇ ಕೆಲಸ ಇರಲಿ ಇಲ್ಲದೆ ಹೋಗಲಿ, ನಾವು ಜಮೀನಲ್ಲಿ ಇರ್ತೀವಿ ಸಾಯಂಕಾಲದವರೆಗೂ. ಆ ಥರದ ಒಂದು ವ್ಯವಸ್ಥೆ. ಕೆಲಸ ಮಾಡಬೇಕು ಅಂತಿದ್ದರೆ ಅಕಸ್ಮಾತ್ ಸ್ವಲ್ಪ ಈ ಮುಚ್ಚಿಗೆ ಏನಾರು ಜಾಸ್ತಿ ಕೆಲಸ ಇದ್ದರೆ ನಾವು ಲೇಬರ್ ಕರ್ಕೋತೀವಿ, ಇಲ್ಲಾಂತಂದ್ರೆ ನಾವೇ ಪಾರ್ಟ್ ಆಫ್ ಪಾರ್ಟ್ ಇಷ್ಟಿಷ್ಟು ಮಾಡಲೇಬೇಕು ಅಂತ ಇದಿರೋದ್ರಿಂದ ಅಷ್ಟಷ್ಟನ್ನು ಮಾಡ್ಕೋತೀವಿ. ಅಂದರೆ ಬೇರೆ ಕೃಷಿಗಿಂತ ನೈಸರ್ಗಿಕ ಕೃಷಿಯಲ್ಲಿ ಲೇಬರ್ ವಿಚಾರ ಸ್ವಲ್ಪ ಕಮ್ಮಿ, ಅದೇ ಲಾಭ ಅಂತ ತಿಳ್ಕೋಬೇಕು ನಾವು. ಕೃಷಿಯ ಖರ್ಚನ್ನು ಕಡಿಮೆ ಮಾಡೋದು ಒಂದು ಕೃಷಿಯ ಲಾಭದಾಯಕ ಅಂತ ಮಾಡೋದ್ರಲ್ಲಿ ಒಂದು ಅಂಶ ಆಗುತ್ತೆ ಅಲ್ವಾ? ಇನ್ನು ಈ ತರಬೇತಿ ತಗೊಂಡಾದ್ಮೇಲೆ ನಾಡಹಸುನ ಸಾಕಿದ್ರಿ, ಅದನ್ನೆಲ್ಲ ಉತ್ಪನ್ನಗಳೆಲ್ಲ ಸಿದ್ಧ ಮಾಡಿದ್ರಿ, ಇದ್ರ ಬಗ್ಗೆ ಇನ್ನು ಏನೆಲ್ಲ ಪ್ರಯೋಗಗಳನ್ನು, ಯಾವ ಎಲ್ಲ ಪದಾರ್ಥಗಳನ್ನು ನೀವು ಸ್ವತಃ ತಯಾರು ಮಾಡಿಕೊಳ್ತೀರಿ ಹೇಳಿ. ವ್ಯವಸಾಯಕ್ಕೆ ಬೇರೆ ಏನು ಬೇಕಾಗುವುದಿಲ್ಲ ಸರ್, ಮುಚ್ಚಿಗೆ, ಜೀವಾಮೃತ. ಎಷ್ಟು ದಿನಕ್ಕೊಂದ್ಸರಿ? 1 ವರ್ಷಕ್ಕೆ 12 ತಿಂಗಳು, ಕನಿಷ್ಠ ಅಂದ್ರೆ 8 ಸಾರಿ, 1 ತಿಂಗಳಿಗೆ 1 ಸಾರಿನಾರುವೆ ಎಲ್ಲ ಜಮೀನಿಗೂ ಒಂದು ತಿಂಗಳಿಗೊಂದು ಸಾರಿ ಜೀವಾಮೃತ ಕೊಟ್ಟೇ ಕೊಡ್ತೀವಿ. ಈ ಎರಡು ಹಸು ಸಾಕಾಗತ್ತಾ? ಸಾಕು ಸರ್, 20 ಎಕರೆಗಾಗುತ್ತೆ. ಎರಡು ಹಸುನ ಗಂಜಲ ಮತ್ತು ತೊಪ್ಪೆ 20 ಎಕರೆಗೆ ಮೇಂಟೈನ್. ಅದನ್ನು ಡ್ರಿಪ್ಗೆ ಹಾಕ್ತೀರಾ ಅಥವಾ ನೇರವಾಗಿ ಕೊಡೋವಂಥದ್ದು? ಸರ್, ಮೊದಲೇ ನೇರವಾಗೇ ಕೊಟ್ಬಿಡ್ತಿದ್ದೋ, ಈಗ ನಾವು ಎಲ್ಲ ಸ್ವಲ್ಪ ಇದೆಲ್ಲ ಈ ತಾಂತ್ರಿಕವಾಗಿ ಯೋಚನೆ ಮಾಡಿದ್ವಲ್ಲ, ಈಗ ಆ ಡ್ರಮ್ಗಳೆಲ್ಲ ಮಾಡಿದ್ದೀವಿ. ಆ ಡ್ರಮ್ಗಳಿಗೆ ಪೈಪ್ ಫಿಟ್ಟಿಂಗ್ ಎಲ್ಲ ಮಾಡಿ ಒಂದು 1/2 HP ಮೋಟ್ರ್ ಮಡಗಿ ಏನು ಡ್ರಿಪ್ ಇದೆ ಆ ಡ್ರಿಪ್ ಲೈನಾಗಿ ಕನೆಕ್ಷನ್ ಕೊಟ್ಟು ಅದನ್ನು ಸೋಸ್ತೀವಿ. ಅಂದರೆ ಶೋಧನೆ ಅಂದರೆ ಫಿಲ್ಟ್ರ್ ಮಾಡಿ ಅದನ್ನು ನಾವು ಡ್ರಿಪ್ಪಲ್ಲಿ ತಡ್ಕೊಳ್ಳೋದಂಗೆ ಕಟ್ಟಿಕೊಳ್ಳೋದಾಗೆ ಅದನ್ನು ನಾವು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ ಫಿಲ್ಟರ್ ಮಾಡಿ ಕೊಡಬೇಕು? ಕೊಡಬೇಕು, ಇಲ್ಲಾಂದರೆ ಅದು ಕಸ ಇದೆಯಲ್ಲ, ಕಸ ಎಲ್ಲ ಕಟ್ಕೊಬಿಟ್ರೆ ನೀರೇ ಬೀಳಲ್ಲ. ಆ ಥರದ್ದು ಒಂದು ವ್ಯವಸ್ಥೆ ಅದನ್ನೆಲ್ಲ ಮಾಡ್ತೀವಿ. ಈ ಹನಿ ನೀರಾವರಿ ಅಳವಡಿಸಿ ಎಷ್ಟು ವರ್ಷ ಆಯಿತು? 2013. ಅದಕ್ಕಿಂತ ಮುಂಚೆ? ಮುಂಚೆ ಕಾಲುವೆ ನೀರು ಕಟ್ತಿದ್ದೋ ನಮಗೆ VC ಚಾನಲ್ ಅಂತ ಹೇಳಿದ್ನಲ್ಲ, ಒಂದು 3 ವರ್ಷ VC ಚಾನಲ್ ನೀರು ಕಟ್ತೋ. ಆಮೇಲೆ ಡ್ರಿಪ್ಪು ಯಾರೋ ಸ್ನೇಹಿತರು ಡ್ರಿಪ್ ಯಾಕೆ ಮಾಡಬಾರ್ದು ಅಂದಾಗ ನಾವು ಡ್ರಿಪ್ ಅಳವಡಿಸ್ಕೊಂಡು. ಈಗ ನಿಮಗೆ 68 ವರ್ಷ, 3 ಎಕರೆಯಿಂದ 15 ಎಕರೆ ತನಕ ನೀವು ಸಂಪಾದನೆ ಮಾಡಿದ್ರಿ. ಭಾಳ ಯಶಸ್ವಿಯಾಗಿ ಒಳ್ಳೆಯ ತಿಳುವಳಿಕೆಯೊಂದಿಗೆ ಇದೆಲ್ಲ ಮಾಡ್ತಾ ಇದ್ದೀರಿ. ಮುಂದಿನ ಪೀಳಿಗೆ ಕೃಷಿಗೆ ಆಕರ್ಷಿತರಾಗಬೇಕು ಅಂದರೆ ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು? ಈಗ ಮುಂದಿನ ಪೀಳಿಗೆಯವರು ನಾವು ನೋಡಿದಂಗೆ ಯೂಸ್ ಎಲ್ಲ ಯಾರು ವ್ಯವಸಾಯಕ್ಕೆ ಬರೋದಿಲ್ಲ ಅನ್ನೋಂಗೆ ಕಾಣಿಸ್ತದೆ. ವ್ಯವಸಾಯಗಾರರ ಮಕ್ಕಳನ್ನೇ ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಡ್ತಾ ಇಲ್ಲ. ನಮ್ಮ ಹುಡುಗಿ ಬೆಂಗಳೂರಲ್ಲೋ ಮೈಸೂರಲ್ಲೋ ಸಿಟಿಲಿರಲಿ, ವ್ಯವಸಾಯ ನಾನು ಮಾಡಿದ್ದೇ ಸಾಕು, ನನ್ನ ಮಕ್ಕಳು ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಇವತ್ತು ಯೂಸು ಏನು ಬಿಸಿ ರಕ್ತದ ತರುಣರಿದ್ದಾರೆ ಅವರ್ಯಾರು ವ್ಯವಸಾಯಕ್ಕೆ ಬರ್ತಾಯಿರಲ್ಲ. ಯಾಕೆ ಬರ್ತಾಯಿಲ್ಲ ಅಂತ ಅವರು ಸಿಕ್ಕೋದು ಇಲ್ಲ ಬಿಡಿ ನಮ್ಮ ಕೈಗೆ, ನಾವು ಹೇಳುವ ಅಂತಂದರೆ ಅವ್ರು ನಮ್ಮದು ಕೇಳಿಸ್ಕೋದಿಲ್ಲ. ಆ ದೃಷ್ಟಿಯಿಂದ ಅದು ಲಾಭದಾಯಕ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ, ಎಲ್ಲಿ ಬದಲಾವಣೆ ಮಾಡಬೇಕು ಈಗ ನಿಮ್ಮಂಥವ್ರು ತಿಳಿಸಿ ಹೇಳಬೇಕು. ಕೇಳಿಸ್ಕೊಂಡವ್ರಿಗೆ ಮಾತ್ರ ಸರ್ ಹೇಳಕ್ಕೆ ಸಾಧ್ಯ, ಕೇಳಿಸ್ಕದೇ ಇರೋರಿಗೆ ಏನು ಹೇಳ್ಬಿಟ್ಟಿರಿ? ಸಿನಿಮಾ ಟಿಕೆಟ್ ತಗೊಂಡ್ರು ಮಾತ್ರ ಸರ್ ಸಿನಿಮಾಕ್ಕೆ ಹೋಗೋಕ್ಕಾಗೋದು? ಸಿನಿಮಾದಿಂದ ಹೊರಗಡೆ ನಿಂತಿರೋನಿಗೆ ಸಿನಿಮಾ ತೋರಿಸಾರೆ? ಇದು ವ್ಯವಸ್ಥೆ, ಈಗ ಈ ಥರದ ಒಂದು ವ್ಯವಸ್ಥೆ ಇದೆ. ವರದರಾಜು ಅವರೇ, ಒಟ್ಟಿನಲ್ಲಿ ಅನಿವಾರ್ಯವಾಗಿ ಕೃಷಿಯ ಪ್ರಾರಂಭ ಮಾಡೋ ಅಂತ ಸಂದರ್ಭ ಬಂತು ನಿಮ್ಮ ಕುಟುಂಬದಲ್ಲಿ. ಅಲ್ಲೂ ಸಹ ಸಾಕಷ್ಟು ಪ್ರಯೋಗಗಳನ್ನು ನಡೆಸಿ ಮಾಹಿತಿಗಳನ್ನು ಪಡೆದು ಇಷ್ಟೆಲ್ಲ ಯಶಸ್ಸನ್ನು ನೀವು ಕಂಡಿದ್ದೀರಿ. ನಿಮ್ಮ ಮಕ್ಕಳಿಗೂ ಸಹ ಒಂದು ಮಾದರಿಯಾಗಿ ಮುಂದುವರ್ಸ್ಕೊಂಡು ಹೋಗಬಹುದು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಂಡಿದ್ದೀರಿ. ಸುಲಭವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಇಲ್ಲಿದೆ. ನಿಮ್ಮ ಮಾತನ್ನು ಬೇರೆ ರೈತರು ಕೇಳ್ತಿರ್ತಾರೆ, ಅವ್ರಿಗೂ ಅನ್ನಿಸ್ತಿರ್ಬೋದು ನಾವು ಒಂದಿಷ್ಟು ಅವ್ರ ಜೊತೆ ಮಾತಾಡಿದರೆ ಚೆನ್ನಾಗಿರೋದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ ವರದರಾಜು ಅವರೇ. ನನ್ನ ದೂರವಾಣಿ ಸಂಖ್ಯೆ 702-283-6655. 702-283-6655. ಇನ್ನೊಂದು ಸಲ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 702-283-6655. ವರದರಾಜು ಅವರೇ, ನೀವು ಹೇಳಿದ್ರಿ ಈ ಗೋಟಡಿಕೆನ ತಂದು ಇಲ್ಲೇ ನೀವೇ ಸಸಿನ ಮಾಡಿಕೊಂಡ್ರಿ ಅಂತ, ಇದಕ್ಕೇನು ಮಾಹಿತಿ ತರಬೇತಿ ಅಥವಾ ಈ ವಿಶ್ವವಿದ್ಯಾನಿಲಯ ಆಗ್ಬೋದು ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳು ನಡೆಸುವಂಥ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು, ಇವುಗಳಲ್ಲೂ ಏನಾದರೂ ನೀವು ಭಾಗವಹಿಸಿ ತಿಳುವಳಿಕೆ ಮೂಡಿಸ್ಕೊಂಡು ಅದನ್ನು ಅನುಷ್ಠಾನಗೊಳಿಸಿದ್ದೀಯಾ? ಮತ್ತು ಈ ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೀವಾಮೃತ ಅಲ್ಲದೆ ಇತರ ಸಾವಯವ ಮೂಲದ ಗೊಬ್ಬರಗಳನ್ನು ತಯಾರಿಕೆ ಆಗಲಿ ಬಳಕೆ ಆಗಲಿ ಪ್ರಯತ್ನ ಏನಾದ್ರು ಮಾಡಿದ್ದೀರಾ ಹೇಗೆ? ಇಲ್ಲ ಸರ್, ನನ್ನ ಹತ್ರ ಡಾಕ್ಟರ್ ಸಾಯಿಲ್ ಅನ್ನೋರು ಒಬ್ಬರು ಬಂದಿದ್ದರು, ಮತ್ತು ಬೇರೆ ಬೇರೆ ಯಾವುದೋ ನಾವು ಮಾಡ್ತಾಯಿದ್ದೀವಿ ನಿಮ್ಮ ತೋಟದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ಳಿ ತುಂಬ ಇನ್ನೂ ಯಥೇಚ್ಛವಾಗಿ ನಿಮಗೆ ಇಳುವರಿ ಬರುತ್ತೆ ಅಂತೆಲ್ಲ ಹೇಳಿದ್ರು. ಆದರೂ ನಾವು ಇದಕ್ಕೆ ಈ ಜೀವಾಮೃತಕ್ಕೆ ನಾವು ಒಳಪಟ್ಟದ್ರಿಂದ ಬೇರೆದೆಲ್ಲ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಯಾವುದೂ ನಾವು ಅದನ್ನು ಅಳವಡಿಸ್ಕೊಂಡಿಲ್ಲ, ಅವೆಲ್ಲ ನಾವು ಗೊತ್ತಿಲ್ಲ ಅದು. ಆಮೇಲೆ ನಾವು ಅಡಿಕೆನ ಗೋಟೆ ತಗೊಂಬಂದು ಮಾಡಿದಂಥದಕ್ಕೆ ಪ್ರೇರಣೆ ಸಿದ್ಧಗಂಗಾ ಸ್ಕೂಲ್ ಪಕ್ಕದಲ್ಲಿ, ಸಿದ್ಧಗಂಗೆ ಅಂದ್ಬಿಟ್ಟು ತುಮಕೂರು ಪಕ್ಕ ಇದೆ, ಅದನ್ನು ಕ್ಯಾತ್ಸ್ ಅಂದ್ರೆ ಅಂದ್ಬಿಟ್ಟು ಒಂದು ಅಡಕೆ ಸಂಶೋಧನಾ ಕೇಂದ್ರ ಇತ್ತು. ನಾನು 2001-2002 ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಅವರಿಂದ ಮಾಹಿತಿ ಪಡೆದೆ. ನೀವು ಗಿಡ ತಗೊಂಡು ಹೋಗೋದ್ಕಿಂತ ಗೋಟ್ ತಗೊಂಡೋಗಿ ಒಟ್ಲಾಕಿ ಅಲ್ಲಿ ಒಬ್ಬರು ಪಾಪ ಈ ಗಿಡ ಮಾಡುವಂಥ ಒಬ್ಬ ಕೆಲಸಗಾರ, ಅವನ್ನೆಲ್ಲ ತೋರಿಸ್ಕೊಟ್ಟ ನನಗೆ. ಅದನ್ನು ಈ ಥರ ಓಟ್ಲಾಕ್ಬೇಕು, ಈ ಥರ ಮುಚ್ಚಿಗೆ ಮಾಡಬೇಕು, ಮುಚ್ಚಿಗೆ ಮಾಡಿದಾಗ ಪೈರು ಬರುತ್ತೆ, ಒಂದು ಎರಡು ಎರಡೂವರೆ ತಿಂಗಳಿಗೆ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಅಂತೆಲ್ಲ ನನಗೆ ಮಾಹಿತಿ ಕೊಟ್ಟರಲ್ಲಿ. ಅದನ್ನು ಅಳವಡಿಸ್ಕೊಂಡು ನಾವೇನೀಗ ನಮ್ಮ ಜಮೀನಲ್ಲೆಲ್ಲ ನಾವು ಮಾಡಿದ್ದೀವಿ, ಅದೆಲ್ಲ ಪೂರ ನಾವೇ ಓಟ್ಲಾಕಿ ನಾವೇ ಗಿಡ ಮಾಡಿ ನೆಟ್ಟಿರು. ಸುಲಭವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ಇಲ್ಲ ಸರ್, ವಯಸ್ಸಾಯ್ತು, ಇನ್ಮೇಲೆ ಏನು ಮಾಡಿರಿ ಸ್ವಾಮಿ? ಅಲ್ಲ, ಈಗ ಹೋಗ್ಬಿಟ್ಟು ನೀವು ತಂದಿದ್ದೀರಲ್ಲ ಈಗ ಮೆಣಸಿನ ಬಳ್ಳಿ, ಅದಕ್ಕೆ ಕೇಳಿದೆ. ಅದೇ ಈಗ ತರಬೇಕು ಅನ್ನಿಸ್ತು, ತಂದು 1,000 ಹಾಕಿದ್ದೀವಿ ಅಷ್ಟೇ, ಇನ್ನೇನು ಮಾಡೋದಿಲ್ಲ ಸರ್. ಆಮೇಲೆ ಮಗನು ಅವರು ಸಾಕು ಇಷ್ಟು, ಇನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹಿಂಸೆ ಆಯ್ತದೆ ಅಂತ ನನ್ನ ಮಗನು ಹೇಳ್ತಿರ್ತಾನೆ. ಇದಕ್ಕೆ ಅವನು ಪೂರ್ಣ, ಅವನು ಯುವಕ ಆಗಿದ್ರೂ ಸಹ ನೈಸರ್ಗಿಕ ಕೃಷಿಗೆ ನಾವು ಅದಕ್ಕೆ ಹೊಂದ್ಕೊಂಬಿಟ್ಟಿದ್ದೀವಿ. ಬೇರೆ ಯಾವುದೇ ಪ್ರೇರಣೆ, ಯಾರ್ಯಾ ತಜ್ಞರು ಬಂದು ಏನು ಹೇಳಿದ್ರು ನಾವು ಅವ್ರಿಗೆ ಬೇಜಾರು ಮಾಡ್ದಂಗೆ ಅವು ಅನ್ಕೊಂಡು ಕಳಿಸೋದು ಆ ವ್ಯವಸ್ಥೆ ಅಷ್ಟೇ. ಈಗ ನಾವು ಮಾತ್ರ ಜೀವ. ನಿಮ್ಮ 3 ಜನ ಗಂಡ್ಮಕ್ಳಲ್ಲಿ ಒಬ್ಬ ಮಗ ಕೃಷಿಯಲ್ಲೇ ನಿಮ್ಮ ಜೊತೆ ನಮ್ಮ ಜೊತೆ ಮುಂದುವರಿಯುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮಗೊಂಥರ ನೆಮ್ಮದಿ. ನೆಮ್ಮದಿ ಅಂದ್ರೆ ಕುಟುಂಬ ಕೃಷಿಯ ಪ್ರಾಮುಖ್ಯತೆ ಇವತ್ತಿನ ದಿನಗಳಲ್ಲಿ ಮೊದಲಿಗಿಂತ ಹೆಚ್ಚಾಗಿದೆ. ಇದೆ ಇದೆ ಸರ್, ಅದರಲ್ಲಿ ಪ್ರತಿಫಲನೂ ಕಾಣಬಹುದು. ಕೃಷಿಗೆ ಸ್ವಲ್ಪ ತಾಳ್ಮೆ ಬೇಕು ಸರ್, ತಕ್ಷಣ ಯಾವುದೂ ಲಾಭ ಸಿಗುವುದಿಲ್ಲ. ತಾಳ್ಮೆ ಇವತ್ತಿನ ಯುವಕರಿಗೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ನನ್ನ ಪರಿಸರನೇ ನೋಡಿದಾಗ, ಬೇರೆದೆಲ್ಲ ನಾವು ಬೇರೆ ಬೇರೆದೆಲ್ಲ ಅಲ್ಲ, ನನ್ನ ಪರಿಸರದಲ್ಲಿ ಯಾರಿಗೂ ತಾಳ್ಮೆ ಇಲ್ಲ ವ್ಯವಸಾಯದಲ್ಲಿ ಅಂತ ನನಗನ್ನಿಸ್ತದಪ್ಪ. ಬಹಳ ಸಂತೋಷ, ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ವಿವರಣೆಯೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ಕೇಳಿದವ್ರಿಗೂ ಇದು ಕೆಲವಾರು ಅಂಶಗಳನ್ನು ಕುರಿತಾಗಿ ಯೋಚನೆ ಮಾಡೋ ಹಾಗೆ ಇದೆ. ಖಂಡಿತ ಅವ್ರಿಗೂ ಒಂದು ಪ್ರೇರಣೆಯನ್ನು ನೀಡಲಿ. ಕೃಷಿ ಒಂದು ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆನೂ ನೀವು ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಎಲ್ಲ ರೈತ ಬಂಧುವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮೈಸೂರು ಅವರಿಗೆ ನನ್ನ ಧನ್ಯವಾದ, ಮತ್ತೆ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿಯ ಅನುಭವವನ್ನು ಕುರಿತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆ ಮೇಗಳ ದೊಡ್ಡಿಯ ಕೃಷಿಕ ವರದರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಸುಧಾರಿತ ತಳಿಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ತಳಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಂಪಿ ರಾಜಣ್ಣ ಅವರ ಭಾಷಣದ ಆಯ್ದ ಭಾಗಗಳನ್ನು ಆಲಿಸಲಿದ್ದೀರಿ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಕೃಷಿ ಗೀತೆ. ಮಾಡೋಣ ಎಲ್ಲರೂ ಕೂಡಿ. ನಮ್ಮ